ಕೇಳುಗರೆ ನಮಸ್ಕಾರ. ಇವತ್ತಿನ ಇದೀಗ ಕೇಳಿ, ಕೃಷಿ ಬೆಳೆಗಳಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕುರಿತು ಚನ್ನಗಿರಿ ತಾಲೂಕು ಕತ್ತಲಗೆರೆಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಹೆಚ್ಜಿ ಸಣ್ಣ ತಿಮ್ಮಪ್ಪ ಅವರೊಂದಿಗಿನ ಸಂದರ್ಶನವನ್ನು ಸಂದರ್ಶಿಸುತ್ತಾರೆ ಯುಎಂ ಮರಳಸಿದ್ದೇಶ್. ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮ ಜೊತೆ ಚಿತ್ರದುರ್ಗದ ರೋಟರಿ ಕ್ಲಬ್ನ ಅಧ್ಯಕ್ಷರಾದಂಥ ರಾಜೇಶ್ವರಿ ಸಿದ್ದರಾಮ ಅವರಿದ್ದಾರೆ. ಸ್ನೇಹಿತರೆ, ನಮಗೆಲ್ಲ ಒಂದು ರೀತಿ ಆತ್ಮನಿರ್ಭರ ಭಾರತ ಅಭಿಯಾನದ ಅಡಿಯಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯ ಒಂದು ಜಿಲ್ಲೆ ಒಂದು ಉತ್ಪನ್ನದ ವಿಧಾನ ಮಾದರಿಯಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಅಭಿವೃದ್ಧಿಗೆ ಸುವರ್ಣಾವಕಾಶ ಕಲ್ಪಿಸಲಾಗಿದೆ. ವ್ಯಕ್ತಿಗತ ರೈತ ಉತ್ಪಾದಕರ ಸಂಸ್ಥೆಗಳು ಉತ್ಪಾದಕ ಸೊಸೈಟಿ ಕಿರು ಉದ್ದಿಮೆಗಳಿಗೆ ಬೆಂಬಲ ಅರ್ಹ ಯೋಜನಾ ವೆಚ್ಚದ ಶೇಕಡ 35% ಮೌಲ್ಯದ ಸಾಲ ಸಂಪರ್ಕವಿರುವ ಸಹಾಯಧನ ಒದಗಿಸುವುದು. ಆಹಾರ ಸಂಸ್ಕರಣೆಯಲ್ಲಿ ತೊಡಗಿದ ಸ್ವಸಹಾಯ ಸಂಘಗಳ ಪ್ರತಿ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ 40,000 ರೂಪಾಯಿಗಳವರೆಗೆ ಕೊಡಲಾಗುತ್ತದೆ. ಸಾಮಾನ್ಯ ಮೂಲಭೂತ ಸೌಕರ್ಯಕ್ಕೆ ಶೇಕಡ 35% ಬೆಂಬಲ ಕೊಡಲಾಗುತ್ತದೆ. ಬ್ರ್ಯಾಂಡಿಂಗ್ ಹಾಗೂ ಮಾರುಕಟ್ಟೆಗೆ ಬೆಂಬಲ ಯೋಜನಾ ವೆಚ್ಚದ ಶೇಕಡ 50%. ಹೆಚ್ಚಿನ ಮಾಹಿತಿಗಾಗಿ ಕೆಪೆಕ್ ಹಾಗೂ ಕೃಷಿ ಇಲಾಖೆಯನ್ನು ಸಂಪರ್ಕಿಸಿ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಕತ್ತಲಗೆರೆಯಲ್ಲಿ ಇರುವಂತಹ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದಲ್ಲಿ ಹಿರಿಯ ಕ್ಷೇತ್ರ ಅಧೀಕ್ಷಕರಾದಂತಹ ಡಾಕ್ಟರ್ ಹೆಚ್ಜಿ ಸಣ್ಣ ತಿಮ್ಮಪ್ಪ ಅವರು ನಮ್ಮೊಂದಿಗೆ ಇದ್ದಾರೆ. ಅವರು ಇವತ್ತಿನ ದಿನಗಳಲ್ಲಿ ಕೃಷಿ ಬೆಳೆಗಳಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನು ನಮ್ಮ ಕೃಷಿಕರಿಗೆ ನೀಡಲಿದ್ದಾರೆ. ಇವತ್ತು ಅವ್ರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಸರ್. ನಮಸ್ಕಾರ ರೈತ ಬಾಂಧವರಿಗೆ. ಸರ್ ಹೇಳಿ ಸರ್, ಇವತ್ತಿನ ಪ್ರಸ್ತುತ ಸ್ಥಿತಿಗತಿಗಳಲ್ಲಿ ನಮ್ಮ ಕೃಷಿಕರು ಈ ಒಂದು ಕೃಷಿ ಬೆಳೆಗಳಲ್ಲಿ ಸಮಗ್ರ ಪೋಷಕಾಂಶಗಳ ಒಂದು ನಿರ್ವಹಣೆ ಅಂತಂದರೆ ಯಾವ ರೀತಿ ಮಾಡ್ಬೋದು ಅಂತ ಹೇಳ್ತೀರಾ? ಈಗ ರೈತ ಬಾಂಧವರಿಗೆ ಮುಖ್ಯವಾಗಿ ತಿಳಿಸ್ಬೇಕಾಗಿರೋದು ಏನಂದರೆ, ಯಾವುದೇ ಒಂದು ಬೆಳೆ ಬೆಳಿಬೇಕಾರ ಆ ಬೆಳೆಗೆ ಆರೋಗ್ಯಪೂರ್ಣವಾಗಿ ಬೆಳೆಯಲು ಮತ್ತು ಆ ಬೆಳೆ ಫಲವತ್ತಾಗಿ ಉತ್ಪನ್ನಗಳನ್ನು ಕೊಡಲು ಬೆಳೆಗೆ 17 ಪೋಷಕಾಂಶಗಳ ಅವಶ್ಯಕತೆ ಇರ್ತದೆ. ಆ 17 ಪೋಷಕಾಂಶಗಳು ಅಂದರೆ ಮಣ್ಣಿನಲ್ಲಿ ಇರ್ಬೋದು ಅಥವಾ ನಾವು ಕೃತಕವಾಗಿ ಒದಗಿಸ್ಬೋದು. ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ತಿಳಿದುಕೊಳ್ಳಲು ನಾವು ಮೊದಲು ಮಣ್ಣಿನ ಪರೀಕ್ಷೆ ಮಾಡಬೇಕು. ಆ ಮಣ್ಣಿನ ಪರೀಕ್ಷೆ ಮಾಡಿದ ನಂತರ ನಮ್ಮಲ್ಲಿ ಆ ಮಣ್ಣಿನಲ್ಲಿ ಲಭ್ಯವಿರತಕ್ಕಂಥ ಪೋಷಕಾಂಶಗಳು ಅಂದರೆ ಮುಖ್ಯ ಪೋಷಕಾಂಶಗಳು, ಲಘು ಪೋಷಕಾಂಶಗಳು ಎಷ್ಟೆಷ್ಟು ಪ್ರಮಾಣದಲ್ಲಿ ಇರ್ತವೆ, ಉಳಿದಿರ್ತಕ್ಕಂಥ ಪೋಷಕಾಂಶಗಳು ನಾವು ಕೃತಕವಾಗಿ ಸಾವಯವ ಗೊಬ್ಬರಗಳು ಅಥವಾ ರಾಸಾಯನಿಕ ಗೊಬ್ಬರಗಳ ಮುಖಾಂತರ ಅಥವಾ ಜೈವಿಕ ಗೊಬ್ಬರಗಳ ಮುಖಾಂತರ ಬೆಳೆಗೆ ಶಿಫಾರಸು ಮಾಡಿರ್ತಕ್ಕಂಥ ಗೊಬ್ಬರಗಳನ್ನು ಒದಗಿಸ್ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಾವು ಯಾವುದೇ ಬೆಳೆಗೆ ಅವಶ್ಯಕವಾಗಿ ಬೇಕಾದಂತಹ ಪೋಷಕಾಂಶಗಳನ್ನು ಪೂರೈಕೆ ಮಾಡಬೇಕಂದ್ರೆ ಮೊದಲು ಮಣ್ಣಿನಲ್ಲಿ ಎಷ್ಟು ಪೋಷಕಾಂಶಗಳ ಲಭ್ಯತೆ ಇದೆ ಅಂಬಂದು ತಿಳ್ಕೊಂಡು ಮಣ್ಣಿನ ಪರೀಕ್ಷೆ ಮುಖಾಂತರ ಉಳಿದಿರ್ತಕ್ಕಂಥ ಪೋಷಕಾಂಶಗಳನ್ನು ಲಭ್ಯತೆ ಇರತಕ್ಕಂಥ ಪೋಷಕಾಂಶಗಳನ್ನು ಬಿಟ್ಟು ಉಳಿದಿರ್ತಕ್ಕಂಥ ಪೋಷಕಾಂಶಗಳನ್ನು ನಾವು ಕೃತಕವಾಗಿ ಪೂರೈಕೆ ಮಾಡಬೇಕಾಗುತ್ತೆ. ಇವತ್ತು ಕೃಷಿ ಬೆಳೆಗಳಿಗೆ ಸಮಗ್ರ ಪೋಷಕಾಂಶಗಳು ಸಿಗಬೇಕಂತಂದರೆ ಮುಖ್ಯವಾಗಿ ಮಣ್ಣಿನಲ್ಲಿ ಈ ಒಂದು ಸಮಗ್ರ ಪೋಷಕಾಂಶಗಳು ಇದೆಯೇ ಇಲ್ಲವೋ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗುತ್ತೆ. ಈ ಭೂಮಿಯಲ್ಲಿ ಸಮಗ್ರ ಪೋಷಕಾಂಶಗಳ ಒಂದು ಗುಣಮಟ್ಟ ಅಂದರೆ ಅದರ ಒಂದು ಪರಿಸ್ಥಿತಿ ತಿಳ್ಕೊಳ್ಬೇಕಂತಂದರೆ ಏನು ಮಾಡಬೇಕಾಗುತ್ತೆ? ಮಣ್ಣು ಪರೀಕ್ಷೆ ಬಹಳ ಮುಖ್ಯ. ಮಣ್ಣು ಪರೀಕ್ಷೆ ಮಾಡೋದ್ರಿಂದ ಮಣ್ಣಿನಲ್ಲಿರ್ತಕ್ಕಂಥ ಸಾವಯವ ಇಂಗಾಲ ಅಥವಾ ಮಣ್ಣಿನ ರಸಸಾರ, ಮಣ್ಣಲ್ಲಿರ್ತಕ್ಕಂಥ ಸೂಕ್ಷ್ಮಜೀವಿಗಳ ಒಂದು ಸಾರ ಅಂಶ ಮತ್ತು ಮಣ್ಣು ಕೃಷಿಗೆ ಯೋಗ್ಯತೆ ಇಲ್ಲದೋ ಅಥವಾ ಎಷ್ಟು ಪ್ರಮಾಣದಲ್ಲಿ ಅದು ಕೃಷಿಗೆ ಯೋಗ್ಯವಾಗಿದೆ ಅದನ್ನು ಮುಂದೆ ಕೃಷಿಗೆ ಯೋಗ್ಯವಿಲ್ಲದಕ್ಕಂಥ ಮಣ್ಣು ಅಥವಾ ಜಮೀನುಗಳನ್ನು ಮಾರ್ಪಾಡು ಮಾಡಿ ಕೃಷಿಗೆ ಲಭ್ಯತೆ ಅಥವಾ ಕೃಷಿಗೆ ಉಪಯೋಗ ಆಗಬೇಕಂದ್ರೆ ಏನೇನು ಕ್ರಮಗಳನ್ನು ಕೈಗೊಳ್ಬೋದು ಅನ್ನೋದನ್ನು ಸಹ ತಿಳ್ಕೋಬೋದು. ಈ ನಿಟ್ಟಿನಲ್ಲಿ ಕೃಷಿಯಲ್ಲಿ ಮಣ್ಣು ಪರೀಕ್ಷೆನೇ ಮೂಲ. ನಾವು ಯಾವುದಾದ್ರೂ ಹುಷಾರಿಲ್ಲ ಅಂದರೆ ನಾವು ಹೆಂಗೆ ಡಾಕ್ಟರ್ ಹತ್ರ ಹೋಗಿ ಹೆಲ್ತ್ ಚೆಕಪ್ ಮಾಡಿಸಿ ಬ್ಲಡ್ ಚೆಕಪ್ ಎಲ್ಲ ಮಾಡಿಸ್ತೀವಿ, ಅದೇ ರೀತಿ ನಾವು ಬೆಳೆ ಬೆಳಿಬೇಕಂದ್ರೆ ಮಣ್ಣು ಪರೀಕ್ಷೆ ಫಸ್ಟ್ ಮುಖ್ಯವಾಗಿ ಮಾಡಿಸಿ ನಂತರ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನು ಬೆಳೆ ಒದಗಿಸ್ಬೇಕಾಗುತ್ತೆ. ಅದರಲ್ಲಿ ಮುಖ್ಯ ಪೋಷಕಾಂಶಗಳು ಒದಗಿಸೋದಂದ್ರೆ ಸಾವಯವ ಗೊಬ್ಬರಗಳು, ರಾಸಾಯನಿಕ ಗೊಬ್ಬರಗಳು, ಜೈವಿಕ ಗೊಬ್ಬರಗಳು ಮತ್ತು ಇತ್ತೀಚೆಗೆ ಸಾವಯವ ಗೊಬ್ಬರಗಳ ಒಂದು ಲಭ್ಯತೆ ಕಡಿಮೆಯಾಗಿ ಕೃಷಿಕರಲ್ಲಿ ದನಕರುಗಳು ಜಾನುವಾರುಗಳ ಸಂಖ್ಯೆ ಕಡಿಮೆಯಾಗಿ ಸಾವಯವ ಗೊಬ್ಬರಗಳ ಬೆಳೆಗೆ ಪೂರೈಕೆ ಮಾಡೋಕೆ ಆಗ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಬೆಳೆ ಬೆಳೆದಂತಹ ಬೆಳೆ ಉಳಿಕೆಗಳು ಅಥವಾ ಹಸಿರೆಲೆ ಗೊಬ್ಬರಗಳು ಅಂತ ಏನಂತೀವೋ ಇವನ್ನು ಸಹ ಬೆಳೆದು ಮಣ್ಣಿನಲ್ಲಿ ಸೇರಿಸೋದ್ರಿಂದ ಮಣ್ಣಿನ ಫಲವತ್ತತೆ ಕಾಪಾಡ್ಬೋದು, ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮಣುಜೀವಿಗಳು ಮಣ್ಣಿನ ರಸಸಾರ ಎಲ್ಲ ಕಾಪಾಡ್ಬೋದು. ಒಟ್ಟಿನಲ್ಲಿ ಸಾವಯವ ಇಂಗಾಲ ಮಣ್ಣಿನಲ್ಲಿ ಇರೋದನ್ನು ನಾವು ಕಾಪಾಡ್ಕೊಂಡು ಹೋಗ್ಬೇಕು. ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ನಮ್ಮ ಕೃಷಿಕರು ಅಂದರೆ ಈ ಒಂದು ಭಾಗದಲ್ಲಿ ಈ ಒಂದು ಮಣ್ಣು ಪರೀಕ್ಷೆಗೆ ಹೆಚ್ಚಿನ ಒಂದು ಆದ್ಯತೆ ಕೊಡ್ತಾರೆ ಸರ್? ಮೊದಲಿಂದಲೂ ನಮ್ಮ ಕೃಷಿ ವಿಶ್ವವಿದ್ಯಾಲಯಗಳಲ್ಲಿ, ಕೃಷಿ ಇಲಾಖೆ, ರೈತ ಸಂಪರ್ಕ ಕೇಂದ್ರಗಳಲ್ಲಿ ಹಾಗೂ ಕೆಲವು ಎನ್ ಜಿ ಒ ಅಂತ ಏನಂತೀವಿ ಆ ಥರ ಸಂಸ್ಥೆಗಳು ಸಹ ರೈತರಿಗೆ ಒಂದು ಮಣ್ಣು ಪರೀಕ್ಷೆಯನ್ನು ಮಾಡಿಸ್ತಿದ್ದಾರೆ. ಆದರೆ ಮುಖ್ಯವಾಗಿ ರೈತರು ಮನಗಂಡ್ಬೇಕಂದ್ರೆ ಮಣ್ಣು ಪರೀಕ್ಷೆ ಮಾಡಿನೇ ಬೆಳೆ ನಿರ್ಧಾರ ಮಾಡಬೇಕು. ಯಾಕಂದರೆ ಯಾವ ಮಣ್ಣಿನಲ್ಲಿ ಎಷ್ಟು ಪೋಷಕಾಂಶ ಇದೆ, ಉಳಿದಿರ್ತಕ್ಕಂಥ ಪೋಷಕಾಂಶಗಳನ್ನು ಎಲ್ಲ ಬೆಳೆಗೆ ಒಂದೇ ಬೇಕಾದಂಥ ಪೋಷಕಾಂಶಗಳು ಪೂರೈಕೆ ಮಾಡೋಕ್ಕಾಗಲ್ಲ. ಹಂಗಾಗಿ ನಾವು ಈಗ ಉದಾಹರಣೆಗೆ ಭತ್ತಕ್ಕೆ ಬೇರೆ ಶಿಫಾರಸು ಮಾಡಿರ್ತಕ್ಕಂಥ ಪೋಷಕಾಂಶ ಇರುತ್ತೆ, ದ್ವಿದಳ ಧಾನ್ಯಗಳಿಗೆ, ಏಕದಳ ಧಾನ್ಯಗಳಿಗೆ ಬೇರೆ ಬೇರೆ ಥರದಂಥ ಸಾರಜನಕ ರಂಜಕ ರೇಷೆ ಇರುತ್ತೆ. ಆ ನಿಟ್ಟಿನಲ್ಲಿ ಯಾಕೆ ಮುಖ್ಯ ಅಂದರೆ ನಮಗೆ ದ್ವಿದಳ ಧಾನ್ಯಗಳ ಬೆಳೆಯಬೇಕು ಅಂದರೆ ಸಾರಜನಕ ಕಡಿಮೆ ಬೇಕಾಗುತ್ತೆ, ರಂಜಕ ಜಾಸ್ತಿ ಬೇಕಾಗುತ್ತೆ. ಅದೇ ಏಕದಳ ಧಾನ್ಯಗಳು ಬೆಳಿತೀವಿ ಅಂದರೆ ಸಾರಜನಕ ಜಾಸ್ತಿ ಬೇಕಾಗುತ್ತೆ, ರಂಜಕ ಕಡಿಮೆ ಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಾವು ಒಂದು ಮಣ್ಣು ಪರೀಕ್ಷೆ ಮಾಡೋದ್ರಿಂದ ಮಣ್ಣಿನಲ್ಲಿ ಯಾವ ಪೋಷಕಾಂಶ ಜಾಸ್ತಿ ಇದೆ ಅದನ್ನನುಸರಿಸಿ ಮಾಡಿ ಉಳಿದಿರ್ತಕ್ಕಂಥ ಪೋಷಕಾಂಶಗಳನ್ನು ಮಣ್ಣು ಪರೀಕ್ಷೆಯಿಂದ ಮಾಡಿ ನಾವು ಮನಗಂಡು ಪೂರೈಕೆ ಮಾಡಬೇಕು. ಅದರಿಂದ ಎಲ್ಲ ರೈತ ಬಂದರು ದಯವಿಟ್ಟು ಎಲ್ಲ ಒಂದು ಕೃಷಿ ಜಮೀನಿನಲ್ಲಿ ತೆಗೆಯೋದು ಸಹ ಮಣ್ಣು ಮಾದರಿ ಯಾವ ಥರ ತೆಗಿಬೇಕು, ಅದನ್ನು ಯಾವ ಥರ ಮಣ್ಣು ಸಂಗ್ರಹಣೆ ಮಾಡಿ ಅದನ್ನು ಮಾದರಿ ಸ್ಯಾಂಪಲ್ ಆಗಿ ಯಾವ ಥರ ತಂದು ಕೊಡಬೇಕು, ಮಣ್ಣು ಮತ್ತು ನೀರನ್ನು ಸಹ ಪರೀಕ್ಷೆ ಮಾಡಿ ಅವರೇ ಸಹ ಬಂದು ತಮ್ಮ ಜಮೀನುಗಳಲ್ಲಿ ಈಗ ಕೃಷಿ ಇಲಾಖೆ ಒಂದು ಯೋಜನೆಯಲ್ಲಿ ಮಣ್ಣು ಅಭಿಯಾನ ಅಂತಂದೇಳಿ 2 ವರ್ಷದಿಂದಲೂ ಆ ಒಂದು ಯೋಜನೆಯಲ್ಲಿ ಎಲ್ಲ ರೈತರ ಒಂದು ಜಮೀನುಗಳಲ್ಲಿ ಮಣ್ಣು ಮಾದರಿ ತೆಗೆದು ಅವರಿಗೆ ಆರೋಗ್ಯ ಚೀಟಿ ಅಂತಂದೇಳಿ ಮಣ್ಣು ಮಾದರಿ ಚೀಟಿಗಳನ್ನು ಸಹ ಕೊಟ್ಟಿದ್ದಾರೆ. ಜೊತೆಗೆ ಆ ಮಣ್ಣಿನಲ್ಲಿ ರೈತರ ಜಮೀನಿನಲ್ಲಿರ್ತಕ್ಕಂಥ ಮಣ್ಣು ಮಾದರಿಯಲ್ಲಿ ಏನು ಪೋಷಕಾಂಶ ಇದೆ, ಯಾವ ಬೆಳೆ ಇಟ್ಟರೆ ಎಷ್ಟು ಪೋಷಕಾಂಶ ಆಗಬೇಕನ್ನು ಸಹ ಆ ಚೀಟಿಯಲ್ಲಿ ನಮೂದಿಸಿರ್ತಾರೆ. ಅದರ ಪ್ರಕಾರನೇ ರೈತ ಬಾಂಧವರು ಬೆಳೆಗಳನ್ನು ಬೆಳೆದಾದಲ್ಲಿ ಉತ್ತಮ ಇಳುವರಿ ಪಡೆಯೋದ್ರ ಜೊತೆಗೆ ಮಣ್ಣಿನ ಒಂದು ಗುಣಮಟ್ಟ, ಪರಿಸರ ಈಗ ನೋಡಿರ್ಬೋದು, ಯಾವುದೇ ಒಂದು ಆಹಾರ ಬೆಳೆಗಳನ್ನು ಬೆಳಿಬೇಕಾದ್ರೆ ಇಂತಿಷ್ಟಾದಂತಹ ಆಹಾರ ಕೀಟನಾಶಕಗಳು ಅಥವಾ ರಾಸಾಯನಿಕಗಳ ಅಂಶ ಇರಬೇಕು ಅಂತ ಹೇಳ್ತಾರೆ. ಆದರೆ ಇತ್ತೀಚೆಗೆ ಏನಾಗಿದೆ, ಯಥೇಚ್ಛವಾಗಿ ರಾಸಾಯನಿಕಗಳನ್ನು ಬಳಸಿ ಅಥವಾ ರಸಗೊಬ್ಬರಗಳನ್ನು ಬಳಸಿ ಕೀಟನಾಶಕಗಳನ್ನು ಬಳಸಿ ಪರಿಸರನೂ ಸಹ ಮಾಲಿನ್ಯ ಆಗೋದ್ರ ಜೊತೆಗೆ ಮಣ್ಣಿನ ಒಂದು ಗುಣ ರಚನೆ ಏನು ಭೌತಿಕ ಗುಣ, ರಾಸಾಯನಿಕ ಗುಣ, ಜೈವಿಕ ಗುಣಗಳಂತೀವಿ, ಆ ಎಲ್ಲ ಗುಣಗಳನ್ನು ಒಂದು ಸಮ ಪ್ರಮಾಣದಲ್ಲಿ ಎಷ್ಟೆಷ್ಟು ಇರಬೇಕು ಅಷ್ಟು ಪ್ರಮಾಣದಲ್ಲಿ ಮಣ್ಣಿನ ಒಂದು ಗುಣ ಇದ್ದರೆ ಮಾತ್ರ ಮಣ್ಣು ಆರೋಗ್ಯವಾಗಿರುತ್ತೆ. ಆ ಸೂಕ್ಷ್ಮಣುಜೀವಿಗಳ ಚಟುವಟಿಕೆ ಉತ್ತಮಗೊಂಡು ಬೇರೆ ಬೇರೆ ರೂಪದಲ್ಲಿ ಮಣ್ಣಿನಲ್ಲಿ ಸಾಕಷ್ಟು ಪೋಷಕಾಂಶಗಳು ಇರ್ತವೆ, ಅವು ಉತ್ತಮಗೊಂಡು ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನು ರೂಪಾಂತರಗೊಂಡು ಬೆಳೆಗೆ ಬೇರುಗಳಿಗೆ ಪೂರೈಕೆ ಮಾಡಬೇಕಂದ್ರೆ ಈ ಸೂಕ್ಷ್ಮಣುಜೀವಿಗಳ ಚಟುವಟಿಕೆ ಬಹಳ ಮುಖ್ಯ. ಅದು ಚೆನ್ನಾಗಿ ಸೂಕ್ಷ್ಮಣುಜೀವಿಗಳ ಚಟುವಟಿಕೆ ಚೆನ್ನಾಗಾಗಬೇಕಂದ್ರೆ ಅವಕ್ಕೆ ಬೇಕಾದಂಥ ಆಹಾರ ಸಾವಯವ ಇಂಗಾಲ ಅಂತ ಏನಂತೀವಿ ಆ ಸಾವಯವ ಇಂಗಾಲ ಮಣ್ಣಿನಲ್ಲಿದ್ದರೆ ಮಾತ್ರ, ಅಂದರೆ ನಾವೇನು ಅಳೆ ಉಳಿದ ಪದಾರ್ಥಗಳು ಬೆಳೆಗಳ ಉಳಿಕೆಗಳನ್ನು ಮಣ್ಣಿಗೆ ಸೇರಿಸಿದ್ದಾದರೆ ಅಥವಾ ಕೊಟ್ಟಿಗೆ ಗೊಬ್ಬರ ಸೇರಿಸಿದ್ದಾದರೆ ಯಾವುದೇ ಕೃಷಿ ತ್ಯಾಜ್ಯಗಳನ್ನು ಮಣ್ಣಿನಲ್ಲಿ ಸೇರಿಸಿದರೆ ಅವು ವೃದ್ಧಿಯಾಗಿ ಸೂಕ್ಷ್ಮಣುಜೀವಿಗಳು ಹೆಚ್ಚಾಗಿ ಇರ್ತಕ್ಕಂಥ ಮಣ್ಣಿನಲ್ಲೂ ಸಹ ಕೆಳಪದರದಲ್ಲಿರ್ತಕ್ಕಂಥವಾಗ್ಬೋದು, ಮೇಲ್ಪದರದಲ್ಲಿರ್ತಕ್ಕಂಥವಾಗ್ಬೋದು, ಬೇರೆ ಬೇರೆ ರೂಪದಲ್ಲಿರ್ತವೆ, ಅವು ಬೆಳೆಗೆ ಸಿಗಬಹುದಂಥ ರೂಪಕ್ಕೆ ರೂಪಾಂತರಗೊಂಡು ಆ ಒಂದು ಪೋಷಕಾಂಶಗಳ ಪೂರೈಕೆಗೆ ಸಹಕರಿಸ್ತವೆ. ಈಗ ಸಾಕಷ್ಟು ಅಂದರೆ ನಾವು ಹಿಂದಕ್ಕೆ ಹೋದರೆ ಅಂದರೆ ನಮ್ಮ ಮುತ್ತಜ್ಜರ ಕಾಲಕ್ಕೆ ಹೋದರೆ ಅವತ್ತಿನ ದಿನಗಳಲ್ಲಿ ಈ ಒಂದು ಮಣ್ಣು ಪರೀಕ್ಷೆ ಅನ್ನೋದು ಇರಲಿಲ್ಲ. ಅಂದರೆ ಸಾಕಷ್ಟು ಕೃಷಿ ಬೆಳೆಗೆ ಬೇಕಾದಂಥ ಒಂದು ಅಂದರೆ ಸಮಗ್ರ ಪೋಷಕಾಂಶಗಳು ನಮ್ಮ ಭೂಮಿಯಲ್ಲಿ ಸಿಗ್ತಾ ಇದ್ವು. ಅಂದರೆ ಇತ್ತೀಚಿನ ವರ್ಷಗಳಲ್ಲಿ ಈಗ ಈ ಒಂದು ಮಣ್ಣಿನಲ್ಲಿ ಸಾಕಷ್ಟು ಈ ಒಂದು ಸಮಗ್ರ ಪೋಷಕಾಂಶಗಳ ಕೊರತೆ ಇದೆ ಅಂತೇಳಿ ಇವತ್ತು ಸಾಕಷ್ಟು ಮಣ್ಣು ಪರೀಕ್ಷೆಯಿಂದ ಗೊತ್ತಾಗ್ತಾ ಇದೆ. ಇದಕ್ಕೆಲ್ಲ ಏನು ಕಾರಣ ಅಂತ ಹೇಳ್ತೀರಿ ಸರ್? ಈಗ ಮುಖ್ಯವಾಗಿ ಏನಂದರೆ ಹಿಂದಿನ ಕಾಲದಲ್ಲಿ ಏನು ನಮ್ಮ ತಾತ ಮುತ್ತಾತರ ಕಾಲದಲ್ಲಿ ಅನಾದಿ ಕಾಲದಿಂದ ಕೃಷಿ ಪಾರಂಪರಿಕವಾಗಿ ಬಂದಿರತಕ್ಕಂಥದ್ದು ಕೃಷಿ. ಬಟ್ ಏನಂದರೆ ಹಿಂದಿನ ಕಾಲದಲ್ಲಿ ನಾವೇನು ನಾಟಿ ತಳಿಗಳು ಅಂತ ಏನಂತೀವಿ ಆ ತಳಿಗಳನ್ನು ಹೆಚ್ಚಾಗಿ ಬಳಸ್ತಿದ್ವಿ, ಅವಕ್ಕೆ ಹೆಚ್ಚಾಗಿ ಪೋಷಕಾಂಶಗಳು ಬೇಕಾಗ್ತಿದ್ದಿಲ್ಲ. ನಾವು ಕೊಡ್ತಕ್ಕಂಥ ಒಂದು ಸಾವಯವ ಗೊಬ್ಬರಗಳು ಅಂದರೆ ತಿಪ್ಪೆ ಗೊಬ್ಬರ, ಸಾಕಷ್ಟು ಜಾನುವಾರುಗಳು ಅಥವಾ ಪಶುಗಳು, ಕೃಷಿ ಅಂದ್ರೇ ಜಾನುವಾರುಗಳು ಎತ್ತು ಎಮ್ಮೆ ಅಂತ ಇದು ಎಲ್ಲ ಇದ್ದುಕೊಂಡು ಜೀವನ ಮಾಡ್ತಿದ್ರು ಮತ್ತು ಒಂದಕ್ಕೊಂದು ಅವಲಂಬಿತವಾಯಿತು. ಕೃಷಿ ಅಂದರೆ ಬರೇ ಒಂದು ಏಕಬೆಳೆ ಪದ್ಧತಿ ಬೆಳೆ ಬೆಳೆಯ ಪದ್ಧತಿ ಅಲ್ಲ ಕೃಷಿ ಅಂದರೆ. ಕೃಷಿ ಅಂದರೆ ಈ ಎಲ್ಲ ಒಂದು ಕೃಷಿಗೆ ಪೂರಕವಾಗಿರ್ತಕ್ಕಂಥ ಉಪಕಸುಬುಗಳನ್ನು ಅಂದರೆ ಈಗ ಒಬ್ಬ ಒಂದು ಕೃಷಿಕನಂದರೆ ಒಂದು 2 ಆಕಳಿರಬೇಕು, 2 ಎತ್ತಿರಬೇಕು, ಈ ಥರ ಒಂದು ಕೃಷಿ ಅವಲಂಬಿತವಾಗಿರ್ತಕ್ಕಂಥ ಕೃಷಿ ಚಟುವಟಿಕೆ ಒಂದಕ್ಕೊಂದು ಪೂರಕವಾಗಿರ್ತಕ್ಕಂಥವು. ಕೋಳಿ ಸಾಕಾಣಿಕೆ ಆಗ್ಬೋದು, ಮೀನು ಸಾಕಾಣಿಕೆ ಆಗ್ಬೋದು, ಎರೆಹುಳು ಗೊಬ್ಬರ ತಯಾರಿಕೆ ಆಗ್ಬೋದು, ಅಥವಾ ಅಜೋಲಾ ತಯಾರು ಮಾಡೋದಾಗ್ಬೋದು, ಹಸಿರೆಲೆ ಗೊಬ್ಬರಗಳನ್ನು ಮಾರ್ಪಾಟು ಮಾಡಿ ಮಣ್ಣಲ್ಲಿ ಸೇರಿಸೋದಾಗ್ಬೋದು. ಈಗ ಒಂದಕ್ಕೊಂದು ಪೂರಕವಾಗಿರ್ತಕ್ಕಂಥ ಕೃಷಿ ಚಟುವಟಿಕೆಗಳನ್ನು ರೈತ ಹಿಂದಿನ ಕಾಲದಲ್ಲಿ ಮಾಡ್ತಿದ್ದ. ಆದರೆ ಇತ್ತೀಚಿನ ಕಾಲದಲ್ಲಿ ಏನಾಯ್ತಂದ್ರೆ, 1965-70 ಇತ್ತೀಚೆಗೆ ಈ ಒಂದು ಹೈಬ್ರಿಡ್ಸು ಅಂತ ಏನು ಸಂಕರಣ ತಳಿಗಳು ಅಥವಾ ಹೈಬ್ರಿಡ್ಸ್ ಅಂತ ಅಂದರೆ ದೇಶದ ಜನಸಂಖ್ಯೆ ಹೆಚ್ಚಾಯಿತು. ಆ ಒಂದು ಜನಸಂಖ್ಯೆ ಪೂರಕವಾಗಿ ಆಹಾರ ಪೂರೈಕೆ ಮಾಡೋಕ್ಕೆ ನಮ್ಮಲ್ಲಿರ್ತಕ್ಕಂಥ ಬರೀ ನಾಟಿ ತಳಿಗಳಿಂದ ಆಹಾರ ಪೂರೈಕೆ ಮಾಡೋಕ್ಕಾಗ್ತಿರಲಿಲ್ಲ. ಅದರಿಂದ ವಿದೇಶಗಳಿಂದ ಹೈಬ್ರಿಡ್ಸ್ ಅಥವಾ ಸಂಕರಣ ತಳಿಗಳಂತಂದ್ರು, ಆ ಹೈಬ್ರಿಡ್ಸ್ಗೆ ಸಂಕರಣ ತಳಿಗಳಿಗೆ ಏನು ನಾವು ಮಾಡತಕ್ಕಂಥ ಸಾವಯವ ಗೊಬ್ಬರಗಳಾಗ್ಬೋದು ಅಥವಾ ಮಣ್ಣಿನಲ್ಲಿರ್ತಕ್ಕಂಥ ಪೂರೈಕೆ ಮಾಡ್ತಕ್ಕಂಥ ರಸಗೊಬ್ಬರಗಳಾಗ್ಬೋದು, ಪೋಷಕಾಂಶಗಳಾಗ್ಬೋದು, ಅವು ಸಾಕಾಗಲಿಲ್ಲ. ಹೆಚ್ಚು ಇಳುವರಿ ಪಡಿಬೇಕು, ಇಂಥ ಬೆಳೀತಕ್ಕಂಥ ಜನಸಂಖ್ಯೆಗೆ ಆಹಾರ ಪೂರೈಕೆ ಮಾಡಬೇಕಂದ್ರೆ ಇವಕ್ಕೆ ಹೈಬ್ರಿಡ್ಸ್ ಹೋಗಲೇ ಮಾರೋಗ್ಬೇಕಾಯ್ತು. ಆ ಹೈಬ್ರಿಡ್ಗೆ ಪೋಷಕಾಂಶಗಳು ಹೆಚ್ಚು ಬೇಕಾಯಿತು. ಈಗ ನಾವು ಉದಾಹರಣೆಗೆ 15 kg ಪೊಟ್ಯಾಶು, ಯೂರಿಯಾ, ಸಾರಜನಕ ಮೊದಲು ನಾಟಿ ತಳಿಗಳಿಗೆ ಕೊಡ್ತಿದ್ದೆವು ಸ್ಥಳೀಯ ತಳಿಗಳಿಗೆ. ಈಗ ಏನಾಯಿತು, ಅದು ಡಬಲ್ ಆಯಿತು, 40-20-30 ಹಿಂಗೆ ರೇಷೋ ಜಾಸ್ತಿ ಆಯಿತು ಪೋಷಕಾಂಶಗಳ ಪ್ರಮಾಣ. ಅವನ್ನು ಪೂರೈಕೆ ಮಾಡಬೇಕಂದ್ರೆ ನಾವು ರಾಸಾಯನಿಕ ಗೊಬ್ಬರಗಳಿಗೆ ಅನಿವಾರ್ಯವಾಗಿ ಮಾರೋಗ್ಬೇಕಾಯ್ತು. ನಂತರ ಆದರೆ ಏನಾಯ್ತು ಅಂದರೆ ಶಿಫಾರಸು ಮಾಡಿದ್ದೇ ಬೇರೆ, ರೈತರು ಅದನ್ನ ಅಳವಡಿಸ್ಕೊಂಡು ಮಾಡ್ಕೊಂಡು ಬಂದೇ ಬೇರೆ. ಶಿಫಾರಸು ಮಾಡಿದ್ದೇನಂದರೆ ಸಾವಯವ ಗೊಬ್ಬರಗಳನ್ನು ಅಂದರೆ ಕೊಟ್ಟಿಗೆ ಗೊಬ್ಬರನ ರೈತರು 1 ಎಕರೆಗೆ 4 ಟನ್ನಷ್ಟು ಅಥವಾ 5 ಟನ್ನಷ್ಟು ತಮ್ಮಲ್ಲಿ ಲಭ್ಯ ಇರತಕ್ಕಂಥ ಕೊಟ್ಟಿಗೆ ಗೊಬ್ಬರನ ಹಾಕಿ ಜೊತೆಗೆ ರಾಸಾಯನಿಕ ಗೊಬ್ಬರಗಳನ್ನು ಶಿಫಾರಸು ಮಾಡಿ ಬಳಸ್ತೀನಿ ಅಂತ ಹೇಳಿದರು. ಆದರೆ ರೈತ ಏನು ಮಾಡಿದ್ರೆ ಇತ್ತೀಚೆಗೆ ಎಲ್ಲ ಜಾನುವಾರುಗಳು ಬಿಟ್ಟರು, ದನಕರುಗಳು ಬಿಟ್ಟರು, ಕೊಟ್ಟಿಗೆ ಗೊಬ್ಬರ ಇಲ್ಲದಂಗಾಯ್ತು, ಬರೀ ರಾಸಾಯನಿಕ ಗೊಬ್ಬರಗಳಿಗೆ ಮಾರು ಹೋದರು. ಆ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಬಳಸಿ ಏನು ಮಣ್ಣಿನ ಫಲವತ್ತತೆ ಹಾಳಾಯಿತು ಮತ್ತು ಹೆಚ್ಚಾಗಿ ಒಂದು ಪರಿಸರ ಎಲ್ಲ ನಾಶ ಆಯಿತು. ಆ ನಿಟ್ಟಿನಲ್ಲಿ ಈಗ ಭೂಮಿಯಲ್ಲಿ ನೋಡ್ಬೋದು, ನದಿ ನೀರು ಎಲ್ಲದೂ ಕಲುಷಿತ ಆಗಿದೆ. ಕೀಟನಾಶಕವು ಮತ್ತು ರೋಗನಾಶಕಗಳನ್ನು ಹೆಚ್ಚಾಗಿ ಬಳಸಿ ಅಥವಾ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಈ ನಿಟ್ಟಿನಲ್ಲಿ ಎಲ್ಲೇ ಒಂದು ಕಡೆಗೆ ಆಘಾತಕಾರಿ ಸಂಗತಿಗಳು ಒಂದು ಕಂಡುಕೊಂಡರು. ಪ್ರಯೋಗದಲ್ಲಿ ಯಾಕೆ ಹಿಂಗಾಗ್ತಿದೆ ಪರಿಸರ, ಈ ಗ್ಲೋಬಲ್ ವಾರ್ಮಿಂಗ್ ಆಗ್ಬೋದು, ಹೆಚ್ಚಾಗಿ ಏನು ವಿಷ ಅನಿಲಗಳು ಪರಿಸರದಲ್ಲಿ ಹೋಗಿ ಓಜೋನ್ ಲೇಯರ್ ಎಲ್ಲ ಹಾಳಾಗ್ತಿದೆ. ಆ ನಿಟ್ಟಿನಲ್ಲಿ ಎಚ್ಚೆತ್ಕೋಬೇಕು, ಮಣ್ಣು ಪರೀಕ್ಷೆ ಮಾಡಿಸಿ ಅವಶ್ಯಕ ಆಗಿರ್ತಕ್ಕಂಥ ಪೋಷಕಾಂಶಗಳನ್ನು ಮಣ್ಣಿಗೆ ಕೊಡಬೇಕು. ಯಥೇಚ್ಛವಾಗಿ ನಾವು ಅವಶ್ಯಕತೆ ಇಲ್ಲದವು ಸಹ ಈಗ ಶಿಫಾರಸು ಮಾಡಿದ್ದಕ್ಕಿಂತ 2 ಪಟ್ಟರಷ್ಟು ರೈತ ಈಗ ರಾಸಾಯನಿಕ ಗೊಬ್ಬರಗಳು ಬಳಸ್ತಾನೆ. ಇಳುವರಿ ಸ್ವಲ್ಪ ಹೆಚ್ಚಾಗೋದು ಅಷ್ಟೇ ಮುಖ್ಯ ಅಲ್ಲ, ಇಳುವರಿ ಹೆಚ್ಚಾಗೋದ್ರ ಜೊತೆಗೆ ನಾವು ಮುಂದಿನ ಪೀಳಿಗೆಗೆ ಈ ಒಂದು ಪರಿಸರ ಮತ್ತು ಭೂಮಿಯ ಫಲವತ್ತತೆ ಮತ್ತು ಮಣ್ಣಿನ ಗುಣಧರ್ಮಗಳನ್ನು ಕಾಪಾಡ್ಕೊಳ್ಬೇಕು. ಮತ್ತು ಜನ ಮತ್ತು ಜಾನುವಾರುಗಳನ್ನು ಸಹ ಆರೋಗ್ಯ, ಪ್ರತಿಯೊಂದು ನಾವು ಏನು ಹಾಕಿ ಬೆಳಿತೀವೋ ಆ ಒಂದು ಅಂಶ ಬೆಳೆಗಳಲ್ಲಿ ನಾವು ಬೆಳೆಕಾಳು ಆಹಾರ ಧಾನ್ಯಗಳಾಗ್ಬೋದು ಅಥವಾ ದನಕರುಗಳಿಗೆ ಮೇವು ಆಗ್ಬೋದು ಆ ರೂಪದಲ್ಲಿ ಅದು ಸಹ ಸಮ್ ಪರ್ಸೆಂಟ್. ಈಗ ಉದಾಹರಣೆ 1 kg ಅಕ್ಕಿಗೆ 0.01 mg ಕೀಟನಾಶಕ ಅಥವಾ ರೋಗನಾಶಕ ಕೆಮಿಕಲ್ಸ್ ಇರಬೇಕು ಅಂತ ಹೇಳ್ತಾರೆ. ಅದಕ್ಕಿಂತ ಜಾಸ್ತಿ ಇತ್ತು ಅಂದರೆ ಈಗ ಕೀಟನೇ ಕೊಲ್ತಕ್ಕಂಥ ಕೀಟನಾಶಕಗಳು ನಾವು ಆಹಾರದಲ್ಲಿ ಹೆಚ್ಚು ತಿಂತಿದ್ವಿ ಅಂದರೆ ಅಥವಾ ರಾಸಾಯನಿಕಗಳನ್ನು ಬಳಸ್ತಾ ಇದ್ವಿ ಅಂದರೆ ನಮ್ಮ ಆರೋಗ್ಯನೂ ಇದಾಗುತ್ತೆ ಮತ್ತು ಜಾನುವಾರುಗಳ ಸಹ ಇದು ಆರೋಗ್ಯನೂ ಹಾಳಾಗುತ್ತೆ, ಪರಿಸರನೂ ಹಾಳಾಗುತ್ತೆ ಮತ್ತು ಮಣ್ಣಿನ ಫಲವತ್ತತೆ ಈಗೇನು ಭೌತಿಕ ಜೈವಿಕ ಮತ್ತು ರಾಸಾಯನಿಕ ಗುಣಗಳು ಅಂತ ಮಣ್ಣಿನಲ್ಲಿ ಇಂತಿಷ್ಟು ಪ್ರಮಾಣ ಅಂತ ಇರ್ಬೇಕಂತೀವೋ ಅದು ಹಾಳಾಗಿ ಒಂದು ಇಳುವರಿ ಕಡಿಮೆ ಆಗೋದ್ರ ಜೊತೆ ರೈತನ ಆರೋಗ್ಯನೂ ಸಹ ಕುಂಠಿತ ಆಗುತ್ತೆ. ಈ ನಿಟ್ಟಿನಲ್ಲಿ ಒಂದು ಸರ್ಕಾರ ಚಿಂತನೆ ಮಾಡಿ ಮಣ್ಣು ಮಾದರಿ ತೆಗೆಯೋದು ಅಥವಾ ಮಣ್ಣು ಪರೀಕ್ಷೆ ಮಾಡೋದು ಒಂದು ಅಭಿಯಾನ ಅಂತ ಮಾಡಿ ಮಣ್ಣು ಅಭಿಯಾನ ಅಂತಂದೇಳಿ ಈಗ 5 ವರ್ಷದಿಂದ ಕಂಪಲ್ಸರಿಯಾಗಿ ಮಣ್ಣು ಪರೀಕ್ಷೆ ಮಾಡಿಸ್ತಕ್ಕಂಥ ಒಂದು ಅಭಿಯಾನ ಕಂಪಲ್ಸರಿ ಆಗಿದೆ. ಇವತ್ತಿನ ದಿನದಲ್ಲಿ ಪ್ರಸ್ತುತ ನಮ್ಮ ಕೃಷಿಕರು ಹೆಚ್ಚು ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತಾ ಇದ್ದಾರೆ ಅಂತ ಹೇಳಿದ್ರಿ. ಅಂದ್ರೆ ಇವತ್ತು ಹೆಚ್ಚು ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನ ಕೊಟ್ಟರು ಸಹ ನಮ್ಮ ಭೂಮಿಯಲ್ಲಿ ಅಂದ್ರೆ ಈ ಒಂದು ಬೆಳೆಗಳಿಗೆ ಸಮಗ್ರ ಪೋಷಕಾಂಶಗಳು ಸಿಗ್ತಾ ಇಲ್ಲ ಅಂತ ಹೇಳ್ತೀರಾ? ಹೆಚ್ಚು ಹೆಚ್ಚು ರಾಸಾಯನಿಕ ಗೊಬ್ಬರಗಳು ಮಣ್ಣಿನಲ್ಲಿ ಕೊಟ್ಟರೂ ಸಹ ಏನಾಗ್ತಿದೆ ಅಂದರೆ ಕೆಲವು ಅವಶ್ಯಕ ಆಗಿರ್ತಕ್ಕಂಥ ಪೋಷಕಾಂಶಗಳನ್ನಷ್ಟೇ ಕೊಡಬೇಕು. ಈಗ ಆಲ್ರೆಡಿ ಮಣ್ಣಲ್ಲಿ ಸಾರಜನಕ ಇದೆ, ರಂಜಕ ಇದೆ, ಅದನ್ನೇ ತಿರುಗಿ ನಾವು ಹೆಚ್ಚಾಗಿ ಕೊಟ್ಟರೆ ಅದು ಸಿಂಕ್ರನೈಸೇಷನ್ ಅಂತೀವಿ. ಅಂದರೆ ಒಂದು ಎಲಿಮೆಂಟು ಜಾಸ್ತಿ ಇತ್ತಂದರೆ ಒಂದು ವಸ್ತು ಅದು ಇನ್ನೊಂದು ಎಲಿಮೆಂಟು ಸಿಗದಂತಕ್ಕಂಥ ರೂಪಕ್ಕೆ ಆಗಿಬಿಡ್ತದೆ. ಹಂಗಾಗಿ ಕೊಟ್ಟದ್ದು ಉಪಯೋಗ ಆಗಲ್ಲ. ಆ ನಿಟ್ಟಿನಲ್ಲಿ ನಾವು ಮಣ್ಣು ಪರೀಕ್ಷೆ ಮಾಡಿ ಅವಶ್ಯಕತೆ ಏನಿದೆ ಮಣ್ಣಲ್ಲಿ ಏನಿದೆ ಇಲ್ಲದಿರ್ತಕ್ಕಂಥ ಪೋಷಕಾಂಶಗಳನ್ನು ಪೂರೈಕೆ ಮಾಡಿದರೆ ಮಾತ್ರ ಬೆಳೆ ತಗೊಂತತ್ತೆ ಹೊರತಾಗು ನಾವು ಇರೋ ಪೋಷಕಾಂಶಗಳು ಮಣ್ಣಿನಲ್ಲಿ ಸಾಕಷ್ಟು ಪೋಷಕಾಂಶಗಳು ಇರೋವನ್ನೇ ತಿರುಗಿ ನಾವು ಮಣ್ಣಿಗೆ ಹಾಕಿದರೆ ಅದು ದುಷ್ಪರಿಣಾಮ ಬೀರ್ತಕ್ಕಂಥ ಸಂಗತಿ ಇರುತ್ತೆ. ಯಾಕಂದರೆ ಯಾವುದೇ ಬೆಳೆ ಆಗಲಿ, ತೋಟಗಾರಿಕೆ ಬೆಳೆಗಳಾಗ್ಬೋದು ಅಥವಾ ಕೃಷಿ ಬೆಳೆಗಳಾಗ್ಬೋದು ವಾಣಿಜ್ಯ ಬೆಳೆಗಳಾಗ್ಬೋದು, ಯಾವುದೇ ಆದಂಥ ಒಂದು ಬೆಳವಣಿಗೆ ಹಂತದಲ್ಲಿ ಅಥವಾ ಸಸಿ ಹಂತದಲ್ಲಿ ಅಥವಾ ಹಣ್ಣು ಅಥವಾ ಕಾಯಿಗಳು ಕಟ್ಟ ಹಂತದಲ್ಲಿ ಎಷ್ಟೆಷ್ಟು ಪೋಷಕಾಂಶಗಳು ಬೆಳೆಗೆ ಅವಶ್ಯಕತೆ ಬೇಕೋ ಅಷ್ಟು ಪೋಷಕಾಂಶಗಳನ್ನು ನಾವು ಹಂತ ಹಂತವಾಗಿ ಈಗ ಶಿಫಾರಸು ಮಾಡಿರ್ತಕ್ಕಂಥ ನಾವು ರಾಸಾಯನಿಕಗಳನ್ನು ಒಂದೇ ಸರಿಗೆ ಹಾಕಿಬಿಟ್ರೆ ಅದು ಬೆಳೆ ತಗೊಳ್ಳೋದಿಲ್ಲ. ಈಗ ನಾವು ಹೆಂಗೆ ದಿನಕ್ಕೆ 2-3 ಹೊತ್ತು ಒಂದೇ ಸರಿ ಉಣ್ಣಲ್ಲ ಆ ರೀತಿಯಲ್ಲಿ ನಾವು ಸಹ ಒಂದು ಮೂರು ಟೈಮು ಊಟ ಮಾಡ್ತೀವಿ. ಹಂಗೆ ಒಂದು ಬೆಳವಣಿಗೆ ಅಂತಲ್ಲಿ ಮೂರು ತಿಂಗಳು ನಾಲ್ಕು ತಿಂಗಳು ಬೆಳೆಯುತ್ತಂದರೆ ಎರಡು ಅಥವಾ ಮೂರು ಹಂತದಲ್ಲಿ ಅಂದರೆ ಬಿತ್ತನೆ ಮಾಡ್ಬೇಕಾದ್ರೆ ಒಂದು ಟೈಮು, ವೆಜಿಟೇಟಿವ್ ಗ್ರೋತ್ ಅಂತೀವಿ ಬೆಳವಣಿಗೆ ಹಂತದಲ್ಲಿ ಒಂದು ಟೈಮು, ಮೂರು ಹಂತದಲ್ಲಿ ನಾವು ಪೋಷಕಾಂಶ ಒದಗಿಸಿದ್ದಾದರೆ ಉತ್ತಮ ಇಳುವರಿ ಪಡೆದು ಮತ್ತು ಏನು ಕೊಟ್ಟಂತಹ ಪೋಷಕಾಂಶಗಳು ಅಥವಾ ರಾಸಾಯನಿಕಗಳು ಪೋಲಾಗದಂದೆ. ಈಗ ಯೂರಿಯಾ ಗೊಬ್ಬರನ ತಗೊಂಡೋಗಿ ನಾವು ಹೆಚ್ಚು ಹೆಚ್ಚಾಗಿ ಸುರಿದು ಬಿಡ್ತೀವಿ, ಅದು ವೊಲಟೈಸೇಷನ್ ಲಾಸ್ ಅಂತೀವಿ, ಗಾಳಿಯಲ್ಲಿ ಆವಿಯಾಗಿ ಪರಿಸರಕ್ಕೂ ನಾಶ ಆಗತ್ತೆ. ಅಥವಾ ಈ ಗದ್ದೆಗಳಲ್ಲಿ ಅಥವಾ ನೀರಿರ್ತಕ್ಕಂಥ ಜಾಗಗಳಲ್ಲಿ ಯಥೇ ಹೆಚ್ಚಾಗಿ ಹಾಕಿದರೆ ನೀರಿನ ಗುಂಟೆ ಹರಿದು ಆ ನದಿ ಹಳ್ಳಕ್ಕೆಲ್ಲ ಹೋಗಿ ಅಲ್ಲಿ ಸಹ ಜಲಚರ ಜೀವಿಗಳಿಗೆ ತೊಂದರೆ ಆಗುತ್ತೆ, ನಾವು ಕುಡಿತಕ್ಕಂಥ ನೀರು ಸಹ ಕಲುಷಿತ ಆಗುತ್ತೆ. ಆ ನಿಟ್ಟಿನಲ್ಲಿ ಶಿಫಾರಸು ಮಾಡಿರ್ತಕ್ಕಂಥ ರಾಸಾಯನಿಕಗಳು ಗೊಬ್ಬರಗಳನ್ನು ಮಣ್ಣು ಪರೀಕ್ಷೆ ಮುಖಾಂತರನೇ ಹಾಕಬೇಕು, ಇಲ್ಲಾಂದರೆ ವಾತಾವರಣ ಸಹ ಕಲುಷಿತ ಆಗುತ್ತೆ. ಇವತ್ತು ಕೃಷಿ ಬೆಳೆಗಳಲ್ಲಿ ಲಘು ಪೋಷಕಾಂಶಗಳ ಕೊರತೆ ಏನಾದರೂ ಆದರೆ ಅಲ್ಲಿ ಬೆಳೆಗಳ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ ಅಂತ ಹೇಳಿ? ಈಗ ಪೋಷಕಾಂಶಗಳಲ್ಲಿ ಮುಖ್ಯವಾಗಿ ಹೇಳಿದೆ ನಾನು, ಮುಖ್ಯವಾಗಿ 17 ಪೋಷಕಾಂಶಗಳು ಬೇಕಾಗುತ್ತೆ. ಅದರಲ್ಲಿ ಮುಖ್ಯ ಪೋಷಕಾಂಶಗಳು ಲಘು ಪೋಷಕಾಂಶಗಳು ಅಂತೇಳಿ, ಲಘು ಪೋಷಕಾಂಶಗಳು ನಾವು ಕೊಟ್ಟಿಗೆ ಗೊಬ್ಬರ ಕೊಟ್ಟಿದ್ದೇ ಆದರೆ ಅದರಲ್ಲಿ ಮುಖ್ಯ ಪೋಷಕಾಂಶಗಳು ಲಘು ಪೋಷಕಾಂಶಗಳು ಎಲ್ಲ ಪೂರೈಕೆ ಆಗ್ತವೆ. ಆದರೆ ನಾವು ಬರೀ ರಾಸಾಯನಿಕ ಗೊಬ್ಬರಗಳು ಕೊಡ್ತಾ ಇದ್ದರೆ ಬರೀ ಮುಖ್ಯ ಪೋಷಕಾಂಶಗಳು ಕೊಡ್ತೀವಿ, ಸಾರಜನಕ ರಂಜಕ ಈಗೇನು ರೈತರು 10-26 ಕಾಂಪ್ಲೆಕ್ಸ್ ಗೊಬ್ಬರಗಳಾಗ್ಬೋದು ಅಥವಾ DAP ಯೂರಿಯಾ ಪೊಟಾಷ್ ಆಗ್ಬೋದು, ಇವೇನಾಕವೆ ಮುಖ್ಯ ಪೋಷಕಾಂಶಗಳು ಏನು ಸಾರಜನಕ ರಂಜಕ ಪೊಟಾಷ್ ಅಷ್ಟೇ ಒದಿಸಿದಂಗಾಗುತ್ತೆ. ಲಘು ಪೋಷಕಾಂಶಗಳು ಕೊಡಬೇಕಂದ್ರೆ ನಾವು ಸಾವಯವ ಗೊಬ್ಬರಗಳನ್ನು ಅಥವಾ ಜೈವಿಕ ಗೊಬ್ಬರಗಳನ್ನು ಜೊತೆಗೆ ಕೊಡಬೇಕು, ಮತ್ತು ಮುಖ್ಯವಾಗಿ ಲಘು ಪೋಷಕಾಂಶಗಳು ಈಗ ಪ್ರತಿಯೊಂದನ್ನು ಲಭ್ಯತೆ ಇದೆ, ಮ್ಯಾಂಗನೀಸ್ ಆಗ್ಬೋದು, ಐರನ್ ಆಗ್ಬೋದು, ಜಿಂಕ್ ಆಗ್ಬೋದು, ಬೋರಾನ್ ಆಗ್ಬೋದು, ಇವು ಭಾಳ ಮುಖ್ಯವಾಗಿರ್ತಕ್ಕಂಥ ಲಘು ಪೋಷಕಾಂಶಗಳನ್ನು ನಾವೀಗ ಅವನ್ನು ಸಹ ಕೃತಕವಾಗಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಜೊತೆಗೆ ಸಾವಯವ ಗೊಬ್ಬರಗಳನ್ನು ಬಳಸ್ತಾ ಇದ್ರೆ ಅದರಲ್ಲೂ ಸಹ ಪೂರೈಕೆ ಆಗ್ತದೆ. ಇವತ್ತಿನ ದಿನಗಳಲ್ಲಿ ನಮ್ಮ ಕೃಷಿಕರು ಈ ಒಂದು ಕೃಷಿ ಬೆಳೆಗಳಿಗೆ ಅಂದ್ರೆ ತೋಟಗಾರಿಕೆ ಬೆಳೆಗಳಿಗೆ ಆಗಿರ್ಬೋದು ಅಂದ್ರೆ ಈ ಬೆಳೆಗಳಿಗೆ ಏನಾದರೂ ಲಘು ಪೋಷಕಾಂಶಗಳು ಕೊಡಲಿಲ್ಲ, ಅಲ್ಲಿ ಅವರ ಜಮೀನಿನಲ್ಲಿ ಈ ಒಂದು ಲಘು ಪೋಷಕಾಂಶಗಳ ಒಂದು ಕೊರತೆ ಆದಾಗ ಅಂದ್ರೆ ಈ ಒಂದು ತೋಟಗಾರಿಕೆ ಬೆಳೆಗಳಿಗೆ ಆಗಿರ್ಬೋದು ಅಥವಾ ಈ ಒಂದು ಆಹಾರದ ಬೆಳೆಗಳಿಗೆ ಆಗಿರ್ಬೋದು ಅಂದ್ರೆ ಏನ್ ಪರಿಣಾಮ ಬೀರುತ್ತೆ ಅಂತ ಹೇಳಿ? ಈಗ ಯಾವುದೇ ಒಂದು ಬೆಳೆ ಅದರ ಬೆಳವಣಿಗೆ ಮುಗಿಸ್ಬೇಕು, ಲೈಫ್ ಸೈಕಲ್ ಅಂತೀವಿ, ಜೀವಿತಾವಧಿ ಮುಗಿಸ್ಬೇಕು ಅಂದ್ರೆ ಆ ಒಂದು ಬೆಳವಣಿಗೆಗೆ ಮುಖ್ಯವಾಗಿ ಎಲ್ಲ ಪೋಷಕಾಂಶಗಳ ಅವಶ್ಯಕತೆ ಇದೆ. ನಾವು ಮುಖ್ಯ ಪೋಷಕಾಂಶ ಅಷ್ಟೇ ಕೊಟ್ಟು ಲಘು ಪೋಷಕಾಂಶಗಳು ಪೂರೈಕೆ ಮಾಡಲಿಲ್ಲ ಅಂದರೆ ಈಗ ಕೆಲವು ತನ್ನದೇ ಆದಂಥ ಸಿಂಪ್ಟಮ್ಸ್ ತೋರಿಸ್ತವೆ, ಅಂದರೆ ಲಕ್ಷಣಗಳನ್ನು ಕೊರತೆ ಉಂಟಾಗಿರುವಂಥ ಲಕ್ಷಣಗಳು ಗೊತ್ತಾಗ್ತವೆ, ಅದನ್ನು ಮನಗಂಡು ನಾವು ಪೂರೈಕೆ ಮಾಡಬೇಕು. ಪೂರೈಕೆ ಆಗಲಿಲ್ಲ, ಕೊರತೆ ಆಯಿತು ಅಂತಂದರೆ ಇಳುವರಿಯಲ್ಲಿ ಕುಂಠಿತ ಆಗುತ್ತೆ. ಏನು ಉತ್ಪನ್ನಗಳು, ಕೃಷಿ ಉತ್ಪನ್ನಗಳಾಗ್ಬೋದು, ತೋಟಗಾರಿಕೆ ಉತ್ಪನ್ನಗಳಾಗ್ಬೋದು, ಹಣ್ಣು ಹಂಪಲುಗಳಾಗ್ಬೋದು, ಅವು ಗುಣಮಟ್ಟ ಕಡಿಮೆ ಆಗ್ತದೆ. ಆ ನಿಟ್ಟಿನಲ್ಲಿ ಇಳುವರಿನೂ ಎಸ್ಪೆಷಲಿ ಬೀಜ ಮಾಡ್ತಕ್ಕಂಥ ಒಂದು ಬೆಳೆಗಳಿಗೆ ಇವು ಯಥೇಚ್ಛವಾಗಿ ಯಾಕೆ ದೃಢವಾಗಿರ್ಬೇಕು, ಕಾಲು ದೃಢವಾಗಿರ್ಬೇಕು, ಗುಣಮಟ್ಟ ಚೆನ್ನಾಗಿರ್ಬೇಕು ಅಂದರೆ ಈ ಲಘು ಪೋಷಕಾಂಶಗಳ ಅವಶ್ಯಕತೆ ಇರುತ್ತೆ. ಮತ್ತು ಯಾವುದೇ ಒಂದು ಬೆಳೆಗೆ ಈ ಶೇಖರಣೆ ಅಂಶ ಕೂಡಿರ್ತಕ್ಕಂಥ ಚೆನ್ನಾಗಿರುತ್ತೆ, ಲಘು ಪೋಷಕಾಂಶಗಳೆಲ್ಲ ಪೂರೈಕೆ ಮಾಡಿದರೆ ಒಂದು ಬೆಳೆಯ ಉತ್ಪನ್ನ ಗುಣಮಟ್ಟ ಕಾಪಾಡ್ಕೋಬಹುದು. ಇವತ್ತು ಸಾಕಷ್ಟು ಈ ಒಂದು ಲಘು ಪೋಷಕಾಂಶಗಳು ಸಿಗಬೇಕಂತಂದ್ರೆ ಕೊಟ್ಟಿಗೆ ಗೊಬ್ಬರವನ್ನು ಬಳಕೆ ಮಾಡಬೇಕು ಅಂತ ಹೇಳಿದ್ರು ಸರ್. ಅಂದ್ರೆ ಇವತ್ತಿನ ದಿನಗಳಲ್ಲಿ ನಮ್ಮ ಕೃಷಿಕರು ಈಗ ಹೈನುಗಾರಿಕೆ ಮಾಡಿರ್ತಾರೆ ಅಂದ್ರೆ ಸರಿಯಾದ ಒಂದು ತಿಪ್ಪೆ ಗುಂಡಿಯನ್ನ ಅವರು ತಯಾರು ಮಾಡಿಕೊಟ್ಟಿರಲ್ಲ, ಆ ರೋಡ್ ಪಕ್ಕ ಎಲ್ಲೆಂದ್ರಲ್ಲೇ ತಿಪ್ಪೆ ಮಾಡಿಕೊಂಡು ಅದು ಬಿಸಿಲಿಗೆ ಒಣಗಿರುತ್ತೆ, ಮಳೆಗೆಲ್ಲ ನೆಂದು ಅದರಿಂದ ನೀರು ಹೊರಗಡೆ ಹೋಗ್ತದೆ. ಈ ಒಂದು ಕೊಟ್ಟಿಗೆ ಗೊಬ್ಬರ ಅದ ಒಂದು ಮಾಡುವ ಒಂದು ವಿಧಾನ ಯಾವ ರೀತಿ ಅಂತ ಹೇಳಿ? ಇದು ಬಹಳ ಮುಖ್ಯವಾದ ಪ್ರಶ್ನೆ. ಯಾಕಂದ್ರೆ ರೈತ ಬಂದವರು ಕೊಟ್ಟಿಗೆ ಗೊಬ್ಬರ ಜಾನುವಾರುಗಳು ಸಾಕೊಂಡು ಕೊಟ್ಟಿಗೆ ಗೊಬ್ಬರ ತಯಾರು ಮಾಡ್ಕೊಳ್ತೀವಿ, ಆದರೆ ಸುರಕ್ಷಿತವಾಗಿ ಅದು ಪೋಷಕಾಂಶಗಳ ಲಭ್ಯತೆನ ಮನಗಣ್ಣೋದಿಲ್ಲ. ಈಗ ನಾವು ಬಂದಂತಹ ಸಗಣಿ ಗೊಬ್ಬರಗಳನ್ನು ಎಲ್ಲೆಂದ್ರಲ್ಲಿ ಆದಿ ಪಕ್ಕದಲ್ಲಿ ತಿಪ್ಪೆ ಹಾಕ್ತೀವಿ, ಅಥವಾ ಅದು ಮಳೆಗೆ ಹೆಚ್ಚಾಗಿ ಮಳೆ ಬಂದು ಪೋಷಕಾಂಶಗಳು ಇಂಗಿ ಮತ್ತೆ ನೀರುಗುಂಟೆ ಹೋಗೋ ಸಂಭವ ಇರುತ್ತೆ. ಅದನ್ನು ಸುರಕ್ಷಿತವಾಗಿ ಈಗ ಸರ್ಕಾರದಿಂದ ಎಷ್ಟೋ ಯೋಜನೆಗಳು ಬಂದವೆ, ಸಾವಯವ ಗ್ರಾಮ ಅಂತ ನೋಡಿದ್ವಿ, ಅದರಲ್ಲಿ ತಿಪ್ಪೆ ಮಾಡೋದು ಬೇಡ, ತೊಟ್ಟಿ ಮಾಡೋಣ, ಎರೆಹುಳು ಕಾಂಪೋಸ್ಟ್ ಗೊಬ್ಬರ ಕಟ್ಟಿಸ್ಕೊಡೋಣ ಅಂದರೆ ರೈತರು ಕೆಲವರು ಆಸಕ್ತಿ ತೋರಿಸ್ತಿರಲ್ಲ. ಆದರೆ ಅದರ ಪ್ರಾಮುಖ್ಯತೆ ಅರ್ಥಕೊಂಡಾಗ ಮಾತ್ರ ನಮಗೆ ಅರ್ಥ ಆಗುತ್ತೆ ಈ ಪೋಷಕಾಂಶಗಳು ಎಷ್ಟು ಲಾಸ್ ಆಗುತ್ತೆ ಅನ್ನೋದು. ಈಗ ನಾವು ಸುಮ್ಮನೆ ತಿಪ್ಪೆ ಹಾಕ್ಬಿಟ್ವಿ ಅಂತಂದರೆ ಇವೆಲ್ಲ ರೋಡ್ ಸೈಡ್ ನೋಡಿರ್ಬೋದು, ತಿಪ್ಪೆಗಳನ್ನೆಲ್ಲ ಊರು ಮುಂದೆ ಚರಂಡಿಯಲ್ಲಿ ಹಾಕ್ತಿರ್ತೀವಿ, ಆ ಮಳೆ ಬಂದಾಗ ಏನಾಗುತ್ತೆ, ನೀರುಗುಂಟೆ ಹೆಚ್ಚು ನೀರಾದಾಗ ಮಳೆ ನಿಂತೆ ತಿಪ್ಪೆಯಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ಒಂದು 25-30% ಹೋಗ್ಬೋದು ಕೆಲವು ಟೈಮು, ಆ ನೀರುಗುಂಟೆ ಹರ್ಕೊಂಡು ಹೋಗಿ ಚರಂಡಿ ಇದಕ್ಕೆ ಸೇರ್ತಕ್ಕಂಥ ಸಂಭವ ಇರುತ್ತೆ. ಆದ್ದರಿಂದ ರೈತ ಬಾಂಧವರು ತಮ್ಮ ಕಣಗಳಲ್ಲಿ ಏನು ಎರೆಹುಳು ಗೊಬ್ಬರ ಆಗ್ಬೋದು, ತೊಟ್ಟಿಗಳಾಗ್ಬೋದು, ಅಥವಾ ಬೇರೆ ಬೇರೆ ಕಾಂಪೋಸ್ಟ್ ಮೆಥಡ್ ಸ್ಥಳೀಯವಾಗಿ ಸಿಗ್ತಕ್ಕಂಥ ಒಂದು ಕಚ್ಚಾ ವಸ್ತುಗಳನ್ನು ಬಳಸ್ಕೊಂಡು ಸಗಣಿ ಗೊಬ್ಬರ ಜೊತೆಗೆ ವಿವಿಧ ಸಾವಯವ ಕೃಷಿ ತ್ಯಾಜ್ಯಗಳನ್ನು ಬಳಸ್ಕೊಂಡು ಎರೆಹುಳು ಗೊಬ್ಬರ ಅಥವಾ ಕಾಂಪೋಸ್ಟ್ಗಳನ್ನು ಬಳಸ್ಕೊಂಡ್ರೆ ಹೆಚ್ಚಿನ ಒಂದು ಪೋಷಕಾಂಶ ಲಭ್ಯತೆ ಮಾಡಿಕೊಂಡು ಬೆಳೆಗಳಿಗೆ ಪೂರೈಕೆ ಮಾಡ್ಬೋದು. ತಿರುಗಿ ಇನ್ನೂ ಮುಖ್ಯವಾಗಿ ಏನಂದರೆ ಈಗ ನಾವು ಉದಾಹರಣೆ ಹೇಳ್ಬೇಕಂದ್ರೆ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ ತಿಪ್ಪೆ ಗೊಬ್ಬರಗಳೆಲ್ಲ ಹೊಲಕ್ಕೆ ಇರ್ತೀವಿ, ಆದರೆ ಮಳೆ ಬರೋದು ಯಾವಾಗ ಬಿತ್ತದೆ ಯಾವಾಗ ಅಂತ ಗೊತ್ತಿರಲ್ಲ. ಸುಮ್ಮನೆ ಹೀಗೆ ಮಳೆ ಬರ್ತದೆ ತಿಪ್ಪೆ ಗುಂಡಿ ತುಂಬ್ತವೆ ಅಂತಂದೇಳಿ ಪ್ರಾಕ್ಟಿಕಲ್ ಪ್ರಾಬ್ಲಮ್ ಇರುತ್ತೆ. ಆದರೆ ಆದಷ್ಟನ್ನು ಬೇಗ ನಾವು ಏರಿದಂತಹ ಗೊಬ್ಬರಗಳನ್ನು ಮಣ್ಣಲ್ಲಿ ಸೇರಿಸ್ಬೇಕು. ಈಗ ಹೊಲದಲ್ಲಿ ಬಿಸಿಲಲ್ಲಿ ನಾವು ಏರಿ ಬೇಸಿಗೆ ಕಾಲದಲ್ಲಿ ತಿಪ್ಪೆ ಬಿಟ್ಬಿಟ್ರೆ ತಿಪ್ಪೆ ಗೊಬ್ಬರದಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು 50% ಬಿಸಿಲಿಗೆ ಆವಿಯಾಗಿ ನಮಗೆ ಬೆಳೆಗಳಿಗೆ ಸಿಗದಂಥ ರೂಪದಲ್ಲಿ ಆಗ್ತವೆ. ಆ ನಿಟ್ಟಿನಲ್ಲಿ ನಾವೇನು ಹೊಲಕ್ಕೆ ಟ್ರ್ಯಾಕ್ಟರು ಅಥವಾ ಎತ್ತಿನ ಗಾಡಿಗಳ ಮುಖಾಂತರ ತಿಪ್ಪೆ ಗೊಬ್ಬರ ಹೊಲಕ್ಕೆ ಏರಿದ ಮೇಲೆ ಕನಿಷ್ಠ ಒಂದು 2-3 ದಿವಸದಲ್ಲಿ ಆದರೂ ಅಥವಾ ನಾವೇನು ಬಿತ್ತನೆ ಕಾಲಕ್ಕಿಂತ ವಾರಕ್ಕಿಂತ ಮೊದಲು ಮಣ್ಣಲ್ಲಿ ಸೇರಿಸಿ ನಾವು ಅದನ್ನು ಕಾಪಾಡಿಕೊಂಡ್ರೆ ಒಂದು ಪೋಷಕಾಂಶಗಳ ಪೂರೈಕೆ ಬೆಳೆಗೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ತುಂಬ ಲಾಸ್ ಆಗುತ್ತೆ. ಅದರಿಂದ ಇವತ್ತಿನ ದಿನಗಳಲ್ಲಿ ಅಂದರೆ ನಮ್ಮ ಕೃಷಿ ಬೆಳೆಗಳಿಗೆ ಸರಿಯಾದ ಒಂದು ಸಮಗ್ರ ಪೋಷಕಾಂಶಗಳ ಒಂದು ನಿರ್ವಹಣೆ ಮಾಡಲಿಲ್ಲ ಅಂತಂದರೆ ಅಂದರೆ ಇಳುವರಿ ಮೇಲೆ ಸಾಕಷ್ಟು ಕುಂಠಿತ ಆಗುತ್ತೆ ಅಂತ ಹೇಳ್ತೀರಾ? ಹೌದು, ಈಗ ಯಾವುದೇ ಬೆಳೆ ಮಾಡ್ತಾ ಬೆಳೆದು ಇಳುವರಿ ಹೆಚ್ಚು ಕೊಡಬೇಕು, ಗುಣಮಟ್ಟ ಚೆನ್ನಾಗಿರ್ಬೇಕಂದ್ರೆ ಸಮಗ್ರ ಪೋಷಕಾಂಶಗಳು ಅಂದರೆ ಮಣ್ಣಿನಲ್ಲಿ ಮಣ್ಣು ಪರೀಕ್ಷೆ ಮಾಡಿ ಮಣ್ಣಿನಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳ ಲಭ್ಯತೆ ನಾವು ಅರಿತುಕೊಂಡು ನಂತರ ಈಗ ಬೆಳೆಗೆ ಬೇಕಾದಂಥ ಪೋಷಕಾಂಶಗಳು 50% ಸಾವಯವ ಗೊಬ್ಬರಗಳ ಮುಖಾಂತರ ಪೂರೈಕೆ ಮಾಡೋಕ್ಕೂ, ಇನ್ನು ಉಳಿದಿರ್ತಕ್ಕಂಥ 50% ನಾವೇನು ಸಾವಯವ ಗೊಬ್ಬರಗಳು ಜೈವಿಕ ಗೊಬ್ಬರಗಳು, ಈ ಸಾವಯವ ಗೊಬ್ಬರಗಳಲ್ಲಿ ಎರೆಹುಳು ಗೊಬ್ಬರ ಆಗ್ಬೋದು ಅಥವಾ ಕೊಟ್ಟಿಗೆ ಗೊಬ್ಬರ ಆಗ್ಬೋದು, ಜೈವಿಕ ಗೊಬ್ಬರಗಳಾಗ್ಬೋದು, ಈ ಮತ್ತು ಹಸಿರಿಲು ಗೊಬ್ಬರಗಳಾಗ್ಬೋದು, ಇವನ್ನೆಲ್ಲ ಬಳಸ್ಕೊಂಡು ನಾವು ಬೆಳೆಗೆ ಬೇಕಾದಂತಹ ಸಮಗ್ರ ರೀತಿಯಲ್ಲಿ ಅಂದರೆ ಒಂದೇ ಅಲ್ಲ, ಈಗ ಸಾವಯವ ಗೊಬ್ಬರಗಳು ಲಭ್ಯತೆ ಆಗಲ್ಲ, ಬರೀ ರಾಸಾಯನಿಕ ಗೊಬ್ಬರಗಳು ಬಳಸಿದರೆ ಎಲ್ಲ ಪರಿಸರ ಹಾಳಾಗುತ್ತೆ, ಬೆಳೆಗಳು ಇಳುವರಿ ಕಡಿಮೆ ಆಗುತ್ತೆ. ಈ ನಿಟ್ಟಿನಲ್ಲಿ ಸಮಗ್ರವಾಗಿ ಸಾವಯವ ಗೊಬ್ಬರ, ರಾಸಾಯನಿಕ ಗೊಬ್ಬರ, ಜೈವಿಕ ಗೊಬ್ಬರಗಳು, ಹಸಿರು ಗೊಬ್ಬರಗಳು ಎಲ್ಲವನ್ನ ಬಳಸ್ಕೊಂಡು ನಾವು ಕೃಷಿ ಮಾಡಿದ್ದೇ ಆದರೆ ಭೂಮಿಯ ಫಲವತ್ತತೆಯನ್ನು ಕಾಪಾಡ್ಕೋಬೋದು, ಪರಿಸರನ ಕಾಪಾಡ್ಕೋಬೋದು, ಮತ್ತು ಬೆಳೆಯ ಒಂದು ಗುಣಮಟ್ಟ ಮತ್ತು ಇಳುವರಿನೂ ಸಹ ಕಾಪಾಡ್ಕೋಬೋದು. ಸರ್, ಈ ಒಂದು ಬೆಳೆಗಳಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದ್ರೆ ನಿಮ್ಮನ್ನು ಸಂಪರ್ಕ ಮಾಡೋದು ನಮ್ಮ ಕೃಷಿಕರು ಯಾವ ರೀತಿ ಅಂತ ಹೇಳ್ತೀರಿ ಸರ್? ಈಗ ರೈತ ಬಂದವರು ಈಗ ಒಂದು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಆಗ್ಬೋದು ಅಥವಾ ಬೇರೆ ಬೆಳೆಗಳಿಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಗಾಗಿ ನನ್ನ ಮೊಬೈಲ್ ಸಂಖ್ಯೆ 9481670851 ಈ ನಂಬರಿಗೆ ಸಂಪರ್ಕಿಸಿ. ಒಳ್ಳೇದು ಸರ್, ಇಲ್ಲೇ ತನಕ ಈ ಒಂದು ಕೃಷಿ ಬೆಳೆಗಳಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಈ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮ ಕೃಷಿಕರಿಗೆ ಒದಗಿಸಿಕೊಟ್ಟಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ರೈತ ಬಂಧುವರಿಗೆ. ಇದುವರೆಗೂ ಕೃಷಿ ಬೆಳೆಗಳಲ್ಲಿ ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕುರಿತು ಚನ್ನಗಿರಿ ತಾಲೂಕು ಕತ್ತಲಗೆರೆಯ ಕೃಷಿ ಮತ್ತು ತೋಟಗಾರಿಕಾ ಸಂಶೋಧನಾ ಕೇಂದ್ರದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಹೆಚ್ಜಿ ಸಣ್ಣತಿಮ್ಮಪ್ಪ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಿಸಿದವರು ಯುಎಂ ಮರಳಸಿದ್ದೇಶ್. ನಿಂಗಣ್ಣ ಏನಿಲ್ಲಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕ್ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಿಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಆತ್ಮೀಯ ರೈತ ಬಾಂಧವರೇ, ಅಧಿಕ ಇಳುವರಿಗೆ ಎಲ್ಲ ಬೆಳೆಗಳಿಗೆ ಎಲ್ಲ ಮಣ್ಣಿಗೆ ಎಲ್ಲ ಹಂಗಾಮಿಗೆ ಬಳಸಿ ಫ್ಯಾಕ್ಟ್ ರಸಗೊಬ್ಬರಗಳು ಫ್ಯಾಕ್ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಅಧಿಕ ಇಳುವರಿಗಾಗಿ ಬಳಸಿ. ಉತ್ಕೃಷ್ಟತೆ ಗುಣಮಟ್ಟಕ್ಕೆ ಇನ್ನೊಂದು ಹೆಸರೇ ಭಾರತ ಸರ್ಕಾರದ ಉದ್ಯಮ ಫ್ಯಾಕ್ಟ್ ಸಂಸ್ಥೆಯ ಗೊಬ್ಬರಗಳು. ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 20-20-013, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳನ್ನೇ ಬಳಸಿ. LIC ಧನರೇಖಾ ಪಾಲಿಸಿ ಒಂದು ಮನಿ ಬ್ಯಾಕ್ ಪ್ಲಾನ್. ಇಲ್ಲಿ ನಿಮಗೆ ಮೆಚುರಿಟಿಯ ಮೇಲೆ ಫುಲ್ ಇನ್ಸೂರೆನ್ಸ್ ಅಮೌಂಟ್ ಗ್ಯಾರಂಟೀಡ್ ಅಡಿಷನ್ಸ್ ಜೊತೆ ಸಿಗುತ್ತೆ. ಮತ್ತು ಬೆಸ್ಟ್ ಅಂದ್ರೆ ಈ ಪ್ರೀಮಿಯಂ ಅನ್ನು ಪಾಲಿಸಿ ಟರ್ಮ್ ನ ಅರ್ಧದಷ್ಟು ಪಾವತಿಸಿದ್ರೆ ಸಾಕು. ಜೊತೆಗೆ ಮಹಿಳೆಯರಿಗೆ ಸ್ಪೆಷಲ್ ಪ್ರೀಮಿಯಂ ರೇಟ್. LIC ಧನರೇಖಾ, ಒನ್ ಲೈಫ್ ಒನ್ ಪ್ಲಾನ್. ಇನ್ವೆಸ್ಟ್ ಮಾಡುವ ಮುನ್ನ ಎಲ್ಲ ಡಾಕ್ಯುಮೆಂಟ್ಸ್ ಅನ್ನು ಪರಿಶೀಲಿಸಿ, ಷರತ್ತುಗಳು ಅನ್ವಯ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ